200 ಟನ್ ಬೆಳೆದಿವಿ ಸರ್. ಈ ವರ್ಷ ಒಂದು 300 ಕಪ್ಪಕಂದ್ರೆ ಮಳೆ ಅಕಾಲಕ ಮಳೆ ಇಲ್ಲ, ಸ್ವಲ್ಪ ಮಳೆ ಕೊರತೆಯಿಂದ ಆದ್ರೆ ಊದಲ ಕೊರಲೆ ಚೆನ್ನಾಗಿ ಬಂತು ನಮ್ಮಲ್ಲಿ ಸರ್. ಬಂದಿದೆ. ಸೊ ಈಗ ಕೊಪ್ಪಳ ಸಿರಿಧಾನ್ಯ ಒಂದು ಸಾವಯವ ಅಂದ್ರೆ ನಿಮ್ಗೆ ರೈತರಿಗಾಗಿ ಉತ್ಪಾದಕ ಸಂಘ ಇದೆ? ಹೌದು ಸರ್, ರೈತರ ಉತ್ಪಾದನಾ ಸಂಘದಿಂದ ನಾವು ಮಾಡಿಕೊಂಡು ನಾವು ಫಸ್ಟ್ನೇ ವರ್ಷ ಮೂರನೇ ವರ್ಷ ನಮ್ಗೆ 20 ಲಕ್ಷ ಬಂತು ಸರ್ ಅದಕ್ಕೆ ಆದಾಯ. ಆದಾಯ ಮತ್ತೆ ಎರಡನೇ ವರ್ಷ ಒಂದು 80 ಲಕ್ಷ ಬಂತು ಸರ್. ಆದಾಯ ಅಂದ್ರೆ ನಿಮ್ಮ ಉತ್ಪನ್ನದಿಂದ ಬಂದಿರತಕ್ಕಂತ ಲಾಭನ ಸರ್ಕಾರದ ಅನುದಾನನ? ಇಲ್ಲ ಸರ್, ನಮ್ಮ ಉತ್ಪನ್ನ ಆದಾಯದಿಂದ ಸರ್. ಓ, ಅಷ್ಟೊಂದು ಬಂದಿದೆ. ಹೌದು ಸರ್, 20 ಲಕ್ಷ. ಹೆಂಗಂದ್ರೆ ರೈತರಿಗೆ ನಾವು ಇಲ್ಲಿ ತೊಗೊಳ್ಳೋದು 3,000-4,000 ರೂಪಾಯಿ ಒಂದು ಕ್ವಿಂಟಲ್ ತಗೊಂತೀವಿ. ಅದನ್ನ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ತೋಟದಿಂದ ತಾಟಿಗೆ ಅಂತ ಹೇಳಿ ಅವರಿಗೆ ಹಾರ ಕೊಡ್ತೀವಿ. ಅಂದ್ರೆ ಅಕ್ಕಿ ಮುಖಾಂತರ ಮಿಲ್ಲೆಟ್ಸ್ ಸಿರಿಧಾನ್ಯಗಳನ್ನೇ ನೀವು ಎಲ್ಲ ಸಂಸ್ಕರಿಸಿ ಕೊಡ್ತೀರಿ? ಕೊಡ್ತೀವಿ ಸರ್. ನೇರವಾಗಿ ಗ್ರಾಹಕರು ಆಹಾರಕ್ಕೆ ಬಳಸ್ಕೋಬಹುದು? ಬಳಸ್ಕೋಬಹುದು. ಅದರಲ್ಲಿ ಏನಂದ್ರೆ ಅನ್ನ ಮಾಡ್ಕೋಬಹುದು, ಕೇಸರಿ ಬಾತ್ ಮಾಡ್ಕೋಬಹುದು, ಪಲಾವ್ ಮಾಡ್ಕೋಬಹುದು. ಹಿಂಗಾಗಿ ಅವ್ರು ತಕ್ಕಂತ ಊಟ ಮಾಡುವ ಸರ್. 9 ಸಿರಿಧಾನ್ಯಗಳು ನಿಮ್ಮಲ್ಲಿ ಸಿಗ್ತವೆ? ಹ್ಞೂ ಸರ್. ರೈತ ಉತ್ಪನ್ನ ನಮ್ಮಲ್ಲಿ ಇರೋದು ಬೀಜ್ ಬ್ಯಾಂಕ್ ನೈ ಸರ್, ನಮ್ಮ ಕಂಪನಿ ಒಳಗ ಮತ್ತ ಆರು ಬ್ಯಾಂಕ್ ನ ಐತಿ. ಓಹೋ, ಹಾಗೆ ಹಾಗೆ. ನೋಡಿ, ಬ್ಯಾಂಕ್ ಅಂದ್ರೆ ನಾವ್ ಏನೇನೋ ಕೇಳಿದ್ವಿ, ರೊಕ್ಕ ಇಡೋದಷ್ಟೇ ಅನ್ಕೊಂಡಿದ್ವಿ. ನಿಮ್ಮಲ್ಲಿ ಬೀಜ ಬ್ಯಾಂಕ್ ಇದೆ, ರೈತರು ಏನಾದ್ರೂ ಬೆಳಿಬೇಕು ಅಂದ್ರೆ ಇಂತ ಬೀಜ ಬೇಕು ಅಂದ್ರೆ ನಿಮ್ಮಲ್ಲಿ ಸಿಗುತ್ತೆ? ಯಾವ್ಯಾವ ರೀತಿಯ ಬೀಜಗಳಿದೆ ನಮ್ಮಲ್ಲಿ? ಆರ್ಕ್ ಐತಿ, ರಾಗಿ ಅದ, ಶ್ಯಾಮಿ ಅದ, ಊದಲ, ಬರಗು, ನವಣೆ, ಸಜ್ಜೆ. ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಲ್ಲಾ ಮಾರ್ಗದರ್ಶನ. ಸಿರಿಧಾನ್ಯ ಬೆಳೆಯವರಲ್ರಿ, ಅದನ್ನ ಕೇಳಿ ಶ್ರೀಮಂತ ಆಗ್ತಾರ ಅವ್ರು. ಶ್ರೀಮಂತ ಅಂದ್ರೆ ಯಾರು? ಆರೋಗ್ಯದಿಂದ ಶ್ರೀಮಂತ. ನಮ್ಮಲ್ಲಿ ಆರೋಗ್ಯನದ, ಶ್ರೀಮಂತಿಕಿನದ. ಆ ಭೂಮಿ ತಾಯಿನ ಉಳಿಸೋತೀವಿ ಸರ್. ಹಿಂಗಾಗಿ ಒಂದು 15 ಹಳ್ಳಿ ದತ್ತು ತಗೊಂಡು ಅದರಿಂದ ಇವನ್ನೆಲ್ಲ ಮಾಡಿದಕ್ಕ ನಮಗೆ ಹೆಚ್ಚಿನ ರೀತಿ ಜನರು 15 ಹಳ್ಳಿ ಒಳಗೂ ಕೃಷಿ ಪಂಡಿತ ಆಗಿಬಿಟ್ಟಲ್ಲಪ್ಪ ನೀನು. ಮೊನ್ನೆ ಒಂದು 4ನೇ ವರ್ಷದ ವಾರ್ಷಿಕೋತ್ಸವ ಮಾಡಿ ಸರ್, ಅದರಲ್ಲಿ ಕೂಡ ನಾನು ಮಿಂಚಿದೆ. ನಾನಂದೆ ಒಂದು 100 ಪೆಟ್ಟು ತಿಂದ್ರೆ ಹುಳಿ ಅದು ಮೂರ್ಛೆ ಆಗೋದಿಲ್ಲ, 1,000 ಪೆಟ್ಟು ಮೂಡಿದ್ರೆ ಮಾತ್ರ ಅದು ಮೂರ್ಛೆ ಆಗ್ತದಪ್ಪ, ನೀವು ಈ ರೀತಿ ಆಗ್ರಿ, ನೀವು ನನಗಂತೂ ದೊಡ್ಡ ದೊಡ್ಡ ಅವಾರ್ಡ್ ತಗೊಂಡ್ರಿ ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿದೆ ಸರ್. ಈಗ ಬಹಳ ಖುಷಿ ಏನು ಅಂದ್ರೆ, ನಿಮ್ಮ ಒಂದು ರೈತ ಉತ್ಪಾದಕ ಸಂಘ ಸಿರಿಧಾನ್ಯ ಬೆಳೆಗಾರರು ಏನು ಇದ್ದೀರಿ, ವರ್ಷಕ್ಕೆ 20 ಲಕ್ಷಗಳಷ್ಟು ನೀವು ಆದಾಯವನ್ನು ಪಡ್ಕೊಂಡ್ರಿ. ಈಗ ಆ ಲಾಭಾಂಶ ಎಲ್ಲೂ ರೈತರಿಗೆ ಹಂಚಿಕೆ ಆಗ್ತದೆ. ಹೌದು ಸರ್. ಅವ್ರು ಬೆಳೆಯುವಂತ ಸಿರಿಧಾನ್ಯಗಳು ಒಂದು ಅವ್ರು ಕೊಟ್ಟಿದ್ದು 1,000 ರೂಪಾಯಿ, ಇವತ್ತು ಅವ್ರದ್ದು ಒಂದು 20,000 ರೂಪಾಯಿ ಪಟ್ಟಿ ಆತಂದ್ರೆ ಅಲ್ಲಿ 20,000-600 ರೂಪಾಯಿ ಆಮೇಲೆ ದಲ್ಲಲ್ಲಿ ಮುರ್ಕೊಂತಿದ್ದ, ಅದು ಕಟ್ ಆಗೋದು ಉಳಿತಿ. ಆಮೇಲೆ ಮನಿ ಬಾಗಿಲಿಗೆ ನಮ್ದು ಗಾಡಿ ಹೋದ ಸರ್, ಆ ಬಾಡಿಗೆ ಖರ್ಚು ಉಳಿತಿ. ಚೀಲ ನಮ್ದು 1 ವರ್ಷಕ್ಕ ಅವ್ರದ್ದು 1,000 ರೂಪಾಯಿ ಬಂದ್ವ ಸರ್. ಈಗಲೇ ಬ್ಯಾರು ಸಿರಿಧಾನ್ಯ ಬೆಳೆದವ್ರ ಮಾತ್ರ 1,000 ರೂಪಾಯಿ ಕಟ್ಟಿರೋದಲ್ಲ. ಸೊ ಹೀಗಾಗಿ ಈಗ ಸಿರಿಧಾನ್ಯ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಿದ್ಯಾ? ಈಗ ಫುಲ್ ಐತೆ ಸರ್. ಈಗ ನೋಡ್ರಿ, ಮಳೆಗಾಲ ಕಮ್ಮಿ ಆಯ್ತು, ನಾವು ನಿಮ್ ಮಾತು ಕೇಳಿಲ್ಲ, ನಾವು ಮೆಕ್ಕೆಜೋಳ ಹಾಕ್ಬಿಟ್ಟಿವಿ, ಮೆಕ್ಕೆಜೋಳ ಹಾಕಿ ಸಾಲದ ಮಕ್ಕಳಾಗ್ಬಿಟ್ಟಿವಿ ಅಂತಂದು, ಈಗ ಒಳ್ಳೆ ನಾವು ಊದಲ ಕೊಡ್ರಿ, ನವಣಿ ಕೊಡ್ರಿ, ಆರ್ಕ ಕೊಡ್ರಿ ಅಂತ ಈಗಲೂ ಬರಾಕತ್ತಾರ ಸರ್. ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ನಾವು ಬೀಜವನ್ನು ಕೊಡ್ಲಾಕತ್ತೀವಿ ಸರ್. ಈಗ ನೀವು ಒಬ್ಬ ಸಮಗ್ರ ಕೃಷಿಕರಾಗಿ ಕೃಷಿ ಉತ್ಪನ್ನ ಚಟುವಟಿಕೆಗಳು ಏನೇನಿದಾವೆ? ಇದು ಒಂದು ರೈತ ಉತ್ಪಾದಕ ಸಂಘ ಮಾಡ್ಕೊಂಡಿದ್ದೀರಿ, ಆಮೇಲೆ ಇದೊಂದು ಸಾಂಘಿಕ ಕೆಲಸ. ನೀವು ವೈಯಕ್ತಿಕವಾಗಿ ಏನೇನು ಮಾಡ್ತಾ ಇದ್ದೀರಿ ನಿಮ್ಮ ಮನೆ ಮತ್ತು ನಿಮ್ಮ ಕೃಷಿ ಪರಿಸರದಲ್ಲಿ? ನಾವು ವೈಯಕ್ತಿಕವಾಗಿ ಸರ್, ನಂದು ಎಣ್ಣೆಗೆ ಹಣ ಇಟ್ಕೊಂಡಿದ್ದೀನಿ. ಒಂದು ಮನೆಯಲ್ಲೇ ಕೊಬ್ಬರಿ ಎಣ್ಣೆ, ಮನೆಯಲ್ಲಿ ಶೇಂಗಾದ ಎಣ್ಣೆ, ದೀಪಕ್ಕೆ ಹಚ್ಚಬೇಕಂದ್ರೆ ಔಡ್ಲೆಣ್ಣೆ ಅಂತ ಬರ್ತಲ್ಲ ಆ ಔಡ್ಲೆಣ್ಣೆ, ಅದಾದ ನಂತರ ಸರ್ ಔಡ್ಲೆಣ್ಣೆ ಬಹಳ ತಂಪು, ಇಂಥ ಬಿಸಿಲಾಗ ಹೋಗ್ಬಿಟ್ರೆ ಅದು 30 ಡಿಗ್ರಿ ಮೇಲೆ ಇರ್ತತಲ್ಲ ಆ ಎಣ್ಣೆ ಚೆಂದ ಹೋದ್ನಂದ್ರ ಅವನಿಗೆ ಒಟ್ಟ ಬಿಸಿಲ ಕಾಣಿಸ್ತದೆ, ಬಡಿಯೋದಿಲ್ಲ ಸರ್ ಅಂಥದ್ದೊಂದು ಎಣ್ಣೆ ನಮ್ಮ ಮನೆಯಲ್ಲಿ. ಆಮೇಲೆ ಹೈನುಗಾರಿಕೆ, ಅಲ್ಲಿಂದ ತರಕಾರಿ ಸೊಪ್ಪು ಬೆಳಿತೀವಿ, ಹೂವು ಬೆಳಿತೀವಿ. ನಾವೇನು ಕೊಡೋಣ ಸರ್ ಅಂದ್ರೆ ಉಪ್ಪು ಮತ್ತು ಒಂದು ಬೆಂಕಿ ಪಟ್ಟಿ, ಇವೆರಡ ನಾವು ಕೊಡೋದು. ಉಳಿದಿದ್ದೆಲ್ಲ ನಿಮ್ಮ ಮನೆಯಲ್ಲಿ? ಎಲ್ಲ ಮನೆಯಲ್ಲಿ ನಮ್ದು ಮೆಣಸಿನಕಾಯಿ, ಹುಳಿ, ಉಪ್ಪು, ಮಾವಿನಕಾಯಿ ಎಲ್ಲ ಐತೆ ಸರ್. ಬಟ್ಟೆ ಬರಿ ಮಾತ್ರ ಹೊರಗಡೆ ತರಬೇಕಾಗ್ತದೆ? ಬಟ್ಟೆ ಬರಿ ಮಾತ್ರ ಹೊರಗಡೆ ತರಬೇಕಾ ಸರ್, ಬಿಡುಗಡೆ ಇಲ್ಲ. ಇನ್ನು ಉಳಿದ ಆಹಾರ ಧಾನ್ಯಗಳು ಏನೇ ಇದ್ರೂ ಸಹಿತ ನಿಮ್ಮ ಮನೆಯಲ್ಲಿ ಉತ್ಪನ್ನ ಆಗುತ್ತೆ. ಎಣ್ಣೆ ಪದಾರ್ಥಗಳು, ಧಾನ್ಯಗಳು ಎಲ್ಲವೂ ನಿಮ್ಮಲ್ಲಿ? ನಮ್ಮ ಉಳಿದಿದ್ದು ಸಣ್ಣ ಪುಟ್ಟ ಕೆಲವು ಮಾತ್ರ ತರಲೇಬೇಕಲ್ಲ ಸರ್. ಇದು ಒಬ್ಬ ಏನು ಒಬ್ಬ ರೈತರು ಸಾಮಾನ್ಯವಾಗಿ ಈ ರೀತಿ ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಆಹಾರದ ವಿಚಾರ ಇಟ್ಕೊಂಡಿರ್ಬೋದು, ಬೇರೆ ವಸ್ತುಗಳ ವಿಚಾರದಲ್ಲಿ ಇರಬಹುದು. ಅದು ಒಬ್ಬ ಗುರು ಹೇಳ್ತಾನಂದ್ರ ಈ ದಾರಿ ಹಿಡ್ಕೊಂಡು ಹೋಗೋದು ಅಷ್ಟೇ ಬಲ್ಲ ಸರ್. ಇವ್ರು ಅದರಲ್ಲಿ ಒಂದು 100 ಗುರಿ ಹೇಳಿದ್ರ ಇವ ರೈತ ಅದಾತ 100 ಗುರಿ ಮುಟ್ತೀನಂತ ಒಂದು ಮನದಾಳವಾಗಿ ಬರ್ಬೇಕು ಸರ್. ಅಂದಾಗ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ. ಈಗ ನೀವು ಉಪ ಉತ್ಪನ್ನಗಳನ್ನು ಎಣ್ಣೆ ತೆಗಿತೀರಿ ಗಾಣದಲ್ಲಿ, ಅದೆಲ್ಲ ಮಾರಾಟಕ್ಕೆ ವ್ಯವಸ್ಥೆ ಇದೆಯಾ ನಿಮ್ಗೆ? ಮಾರಾಟಕ್ಕೆ ಅಂದ್ರೆ ಸರ್ ಈಗ ನಾನು 500 ರೂಪಾಯಿ 1 ಕೆಜಿ ಅಂತೀನಿ ರೀ. ಎಲ್ಲಾ ನೌಕರಿದಾರರು ಯಾರ ಬಂದ್ರ ಒಯ್ತಾರ ಸರ್. ರೈತರ ಹತ್ರ 500 ಅಂದಾಗ ಇಲ್ಲಿ 120 700 ರೂಪಾಯಿ 180 ರೂಪಾಯಿ ಒಂದ್ ಕೆಜಿ ಒಂದು ಹಾಲು ಸಿಗ್ತದ ಅಂಗಡಿ ಒಳಗ. ಅಂಗಡಿಗಳಲ್ಲಿ ಅದಕ್ಕ ನಮ್ಮದು ಲಿಕ್ವಿಡ್ ಐತಿ ಕೆಮಿಕಲ್ ಐತಿ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಅವ್ರ ಅದಕ್ಕ ಮರೆ ಹೋಗ್ಯಾರ ಸರ್. ನನ್ನ ಉದ್ದೇಶ ಏನಂದ್ರ ಯಾರ ನಿಮ್ಮಂತಾರ ನೌಕರಿದಾರ ಯಾರ ಇರ್ಲಿ 3 ಕೆಜಿ ಬೀಜ ತಗೊಂಡ್ಬರ್ತೀನಿ 120 ರೂಪಾಯಿ ಕೊಟ್ಟು. ಆಮೇಲೆ ನಂದು ಹಾಕಿದ ಕೂಲಿ ತಗೊಂಡು ನಾನು 480 ಒಂದು ಲೀಟ್ರ್ ಆಯಿಲ್ ಕೊಡ್ತೀನಿ ಸರ್. ಆಮೇಲೆ 150 ರೂಪಾಯಿಗೆ ಒಂದು ಕೆಜಿ ಕೊಬ್ಬರಿ ತರ್ತೀನಿ. 1.5 ಕೆಜಿಗೆ 1 ಲೀಟ್ರ್ ಆಯಿಲ್ ಸಿಗ್ತತ. ಅದು ಮಸಾಜ್ ಮಾಡ್ಕೋಬಹುದು, ಕೊಬ್ಬರಿ ಎಣ್ಣಿನ ತಲೆಗೆ ಹಚ್ಕೋಬಹುದು, ಶುಗರ್ ಕೊಬ್ಬರಿ ಆದ್ರೆ ಊಟನೂ ಮಾಡ್ಬೋದು ಸರ್. ಒಳ್ಳೆ ಚೆನ್ನಾಗೈತಿ. ಈಗ ಶೇಂಗಾ ಎಷ್ಟು ಕೆಜಿ ಶೇಂಗಾಕ್ಕೆ ಎಷ್ಟು ಲೀಟರ್ ಎಣ್ಣೆ ಸಿಗುತ್ತೆ? 3 ಕೆಜಿ ಶೇಂಗಾಕ 1 ಕೆಜಿ ಶೇಂಗಾ ಬರ್ಸರ. ರೈತರಿಗೆ ನಾನು ದಯವಿಟ್ಟು ಹೇಳ್ತೀನಿ, ನೀವ ಬೆಳೆದ ಬೆಳೆದ ಶೇಂಗಾನ ನಿಮ್ಮ ಮನೆಯಲ್ಲಿ ನೀವು ಎಣ್ಣೆ ಮಾಡ್ಕೊಂಡು ಉಂಡ್ರ ಆರೋಗ್ಯವಾಗಿರ್ತೀರಿ. ಇವತ್ತಿನ ಕಾಲಕ್ಕ ನೋಡ್ರಿ, ಒಂದು 80 ವರ್ಷದ ಹಿಂದ್ಗಡೆ ಹೋದ್ರ ನಮ್ಮ ತಂದೆ ತಾಯಿ ಹೆಂಗಿದ್ರು, ಮನೆಯಲ್ಲಿ ಡೆಲಿವರಿ ಆಗವು, ಯಾವುದು ಹಾರ್ಟ್ ಇದ್ದಿಲ್ಲ, ಕ್ಯಾನ್ಸರ್ ಇದ್ದಿಲ್ಲ, ಶುಗರ್ ಇದ್ದಿಲ್ಲ ಅಂತ ನಾನು ಹೇಳ್ತಾ ಆಯ ನಂತರ ಇವತ್ತು ನನಗೆ ಇದೆಲ್ಲ ಮಾರ್ಗದರ್ಶನ ಕೊಟ್ಟು ನನಗೆ ಆರೋಗ್ಯವಾದ ಇಟ್ಟಿಗ ವಯಸ್ಸಿಗೆ ನನಗೆ 61 ವಯಸ್ಸು 61ರಲ್ಲಿ ನನಗೆ ಒಂದು ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ಕದಕ್ಕ ನನಗೆ ಒಳ್ಳೆ ಖುಷಿಯಾಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಸರ, ಅದನ್ನ ಹೇಳಿದ್ ಸರ, 1.8 ಕೋಟಿ 3ನೇ ವರ್ಷ ಆಗಿ ಸರ್, 1.8 ಕೋಟಿ ಇರಿ ನಡೆದ ನಮ್ದು. ಈಗ ನಿಮ್ಮ ಟ್ರಾನ್ಸಾಕ್ಷನ್ ನಿಮ್ಮ ರೈತ ಉತ್ಪಾದ ಸಂಘದ ಹೆಸರೇನು? ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ. ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಇವತ್ತು 1 ಕೋಟಿ ಮೇಲೆಗೂ ಹೆಚ್ಚು ಟ್ರಾನ್ಸಾಕ್ಷನ್ ನಡೆಸ್ತಾ ಇದೆ. ನಡೀತಿದ್ದೆ ಸರ್. ಅದ್ರ ಹಂಗಾಗಿ ನಮ್ಗೆ ಯೂನಿವರ್ಸಿಟಿ ಏನ್ ಮಾಡ್ತೀವಿ, ಬೆಂಗಳೂರಲ್ಲಿ ನಬಾರ್ಡ್ನಿಂದ ಅವಾರ್ಡ್ ಸಿಕ್ತ ನಮ್ಗೆ. ನಿಮ್ಮ ಸಂಘಕ್ಕೂ ಸಿಕ್ಕಿದೆ? ನಮ್ಮ ಸಂಘಕ್ಕೆ ಫಸ್ಟ್ ರೀ. ಓಹೋ, ಇದು ಮೊನ್ನೆ 3 ತಿಂಗಳ ನಾನು ತಗೊಂಬಂದೀನಿ ಸರ್ ನಾನು 8ನೇ ತಿಂಗಳದಾಗ. ನಿಮ್ಮ ರೈತ ಉತ್ಪಾದಕ ಸಂಘ ಒಂದು ಮಾದರಿ ಮಾದರಿ ಸರ್. ಈಗ ಅದ್ಭುತ ಏನ್ ಎಲ್ಲ ಇವತ್ತೆಲ್ಲ ಸಿಗತ್ತ, ಅಲ್ಲಿ ಎಲ್ಲ ಮಾರ್ಗದರ್ಶನ ಸಿಗ್ತದ. ಅದು ಅವಾರ್ಡ್ ಬಂದು 1 ತಿಂಗಳಿಗೆ ಇದು ನನಗೆ ಕೃಷಿ ಪಂಡಿತ ಪ್ರಶಸ್ತಿ ಆಯ್ಕೆ ಸರ್. ಮತ್ತೆ ಒಳ್ಳೆ ನನಗೆ ಬಹಳ ಖುಷಿ ಸರ್. ಈಗ ನಿಮ್ಮ ರೈತ ಉತ್ಪಾದಕ ಸಂಘ ಇಷ್ಟೊಂದು ಒಂದು ಲಾಭಾಂಶದಲ್ಲಿ ಸಾಕ್ತಾ ಇದೆ ಅಂದಾಗ ರೈತರಿಗೆ ಅದು ಪ್ರೇರಣೆ ಆಗ್ತಾ ಇದೆ. ಈ ಪ್ರೇರಣೆ ಆಗ್ತದೆ ಸರ್, ನಮ್ಗೊಂದು ಮಾಡ್ಸಿ ನಿಮ್ಮ ಬಳಿಗೆ ಬರ್ತಾರೆ. ಅವತ್ತೊಂದು ಆಧಾರ್ ಕಾರ್ಡ್ ಕೇಳಕೋದ್ರೆ ಎದಕ್ಕಪ್ಪ ಅದಕ್ಕೆ ಕೇಳಿದ್ರೆ ಅಂತ 1,000 ರೂಪಾಯಿ ಅಂದ್ರೆ ಹೋಗ್ರೋ ಮರ ಏನಂತಾರಲ್ಲ ಹಿಂಗಂತಿದ್ ಸರ್. ಇವತ್ತು 1,000 ರೂಪಾಯಿ ಫಸ್ಟ್ ಕೊಟ್ಟು ಆಧಾರ್ ಕಾರ್ಡ್ 1 ಕೊಡಂದ್ರೆ 2 ಕೊಡ್ತಾರ, ಪಾಣಿ 1 ಕೊಡಂದ್ರೆ 3 ಕೊಡ್ತಾರ, ನಾವು ಬರ್ತೀವಿ ಅಂತ ಅಷ್ಟು ಬೇಡಿಕೆ ಸರ್, ಬೇಡಿಕೆ ಐತಿ. ಈಗ ರೈತರು ರೈತ ಉತ್ಪಾದಕ ಸಂಘಗಳ ಮೂಲಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಒಂದ್ ಸ್ವಲ್ಪ ಅವ್ರಿಗೆ ಬೇರೆ ಬೇರೆ ಮಾರ್ಗದರ್ಶನಗಳು ಸಿಗುತ್ತೆ ಅನ್ನೋದಕ್ಕೆ ನಿಮ್ಮ ಸಂಘವೇ ಒಂದು ಉದಾಹರಣೆ. ಉದಾಹರಣೆ ಸರ್. ಈಗ ರೈತರು ಹಿಂಜರಿಕೆ ಇಟ್ಕೋಬೇಕಾಗಿಲ್ಲ ಇನ್ನು ಕೃಷಿ. ಹೌದೌದು. ಆದ್ರೂ ಎಲ್ಲೋ ಒಂದ್ ಕಡೆಗೆ ಈ ರೈತರು ಹತಾಶರಾಗುವಂತ ದಿನಗಳು ಇದಾವ ಅಥವಾ ಕಡಿಮೆ ಆಗ್ತಿದಾವ ಹೇಗೆ? ಇಲ್ಲ ಸರ್, ಕಡಿಮೆಕ್ಕಿಂತ ಬಂದ್ಬಿಡವ್ರಿ, ಬಹಳ ಕಮ್ಮಿಕ್ಕಿಂತ. ಅದ್ರಾಗ ಏನೈತಿ ಏನಂತಾರ ಫಸ್ಟ್ ಅವ್ರು ತಿಳಿಯಾಗ್ರಿ, ಇಂಥ ಮಳೆಗಾಲ ಆಗದಕ್ಕ ಇವೆಲ್ಲ ಫ್ಯಾಕ್ಟ್ರಿ ಅವು ಇವು ಬಂದಕ ಕೂಲಿ ಆಳು ಸಿಗಲಾರ್ದಕ್ಕ ಎತ್ತುಗಳಂತೂ ಇಲ್ಲ ಇಲ್ಲ ಸರ್, ಎಲ್ಲರ ಮನೆಗಳು ಬಸವಣ್ಣ ಇಲ್ಲ, ದನಗಳು ಇಲ್ಲ ಇಲ್ಲ. ಹಾಂಗಾಗಿ ಇವತ್ತು ನನ್ನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಅಟಾಕತಿ ಸರ್. ಹಿಂದೆ ಅಟಾಕತಿ. ಬಟ್ ಆದರೂ ಒಂದು ಗಟ್ಟಿ ನಿರ್ಧಾರ ಮಾಡಿ ರೈತರಲ್ಲೂ ಸಹಿತ ಒಂದು ಸಹಕಾರ ಮನೋಭಾವವಿದ್ರೆ ಒಂದು ಸಂಘ ಸಂಸ್ಥೆಗಳಂತ ಮಾಡಿಕೊಂಡಾಗೆ ಒಂದು ಬೆನ್ನಿಗೆ ಆಸರೆ ಇರ್ತದೆ, ಏನು ಬೇಕಾದರೂ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಸಾಧ್ಯ ಐತ್ರಿ. ಈಗ ನೋಡ್ರಿ, ಅವು ಸಣ್ಣ ಕಿರಿದಾನೆ ಕೆಲವು ಮಂದಿವು 2 ವರ್ಷ 3 ವರ್ಷ ಇದ್ದು ರೀ, ಆರ್ಕ ಮತ್ತು ಊದ್ಲ ಅಂತ, ಅವ್ನ ಯಾರು ಖರೀದಿನ ಮಾಡಿದ್ದಿಲ್ಲ ಅವನ. ಹಂಗಾಗಿ ಈಗ ನಮ್ಮ ಸಂಘಗಳು ಬಂತಲ್ಲ, ನೀವೇ ಖರೀದಿ ಮಾಡಿ, ನಾವು ಖರೀದಿ ಮಾಡಕತ್ತೀವಲ್ರಿ, ಅವ್ರಿಗೆ ಎಷ್ಟು ಖುಷಿಯಾಗ್ಯದ. ಅಮಲಿಲ್ಲ, ದಲಾಲಿಲ್ಲ, ಬಾಡಿಗೆ ಇಲ್ಲ, ಒಳ್ಳೆ ಖುಷಿ. ನಿಮ್ಮ ಸುತ್ತಮುತ್ತಲ ಈ ಮನ್ನಾಪುರ ಅಲ್ಲೆಲ್ಲ ಸಿರಿಧಾನ್ಯ ಬೆಳೆಗಾರ ಜಾಸ್ತಿ ಇದ್ದಾರೆ? ಜಾಸ್ತಿ ಇದ್ದಾರೆ, ಜಾಸ್ತಿ ಇದೆ. ಚಳ್ಳಾರಿ, ಆಮೇಲೆ ಇರ್ಕಲಗಡ, ಇಂದಿರಿಗಿ, ಕಾನೂರು, ಲೇಬ್ಗೇರಿ, ಕೂಕನಪಳ್ಳಿ, ಇವೆಲ್ಲವೂ ಒಂದು ಅದವಲ್ರಿ 15 ಹಳ್ಳಿ. 15 ಹಳ್ಳಿಯಾಗೂ ಕೆಲವು ಕೆಲವು ಕೆಲವರು ಬೇರೆ ಬೇರೆ ಬೇರೆ ಬೇರೆ ಸಿರಿಧಾನ್ಯಗಳು ಬೆಳೀತಾರೆ. ಈಗ ಸಿರಿಧಾನ್ಯಗಳನ್ನ ಸಂಸ್ಕರಿಸುವ ಘಟಕಗಳು ಎಲ್ಲಿದೆ? ರಾಯಪುರ ಸರ್, ಧಾರವಾಡ ಹತ್ರ ರಾಯಪುರದ ಅಲ್ಲಿಗೆ ತಗೊಂಡು ಹೋಗ್ತೀವಿ. ಅಲ್ಲಿಗೆ ಅವ್ರಾಗ ಹೋಯ್ತಾರೆ ಸರ್. ನಮ್ಮಲ್ಲಿ ಒಂದು ಗೋದಾಮ ಮಾಡೀವಿ ನಾವು ಹುಬ್ಳಿ ಒಳಗ, ಅಲ್ಲೇ ಮಾಡಿರಿ ಒಂದು ಗೋದಾಮ್ನ. ಆ ಗೋದಾಮಿಂದ ನಮ್ದು ಟ್ರಾನ್ಸ್ಫರ್ ಚಾರ್ಜ್ ಇಟ್ಕೊಂಡ್ಬರೋದು. ಇಲ್ಲಿಂದ ಅಲ್ಲಿಗೆ ರಾಯಪುರಕ್ಕೆ ಹೋಗೋದು ಅವ್ರದ್ದು, ಅವ್ರ ಘಟಕದವ್ರದ್ದು, ಅವರೇ ಖರೀದಿ ಮಾಡ್ತಾರೆ ಸರ್. ನಮಗೆ ಒಳ್ಳೆ ಅಕೌಂಟಿಗೆ 1 ವಾರದಾಗ ಅವ್ರ ಅಕೌಂಟಿಗೆ ರೊಕ್ಕ ಹಾಕಿಬಿಡ್ತಾರೆ. ನಾವು ಅವರಿಗೆ 5 ಟನ್ 10 ಟನ್ವರೆಗೆ ಒಂದೊಂದು ಲವ್ಲ್ಯಾಂಡ್ ಲಾರಿಗೆ ಹಾಕಿ ನಾವು ಕಳಿಸ್ಬಿಡ್ತೀವಿ. ಅವ್ರದ್ದು ಒಂದು ಅವರು ಸಂಸ್ಕರಿಸಿ ಅವ್ರು ಮಾರಾಟ ಮಾಡ್ಕೊಳ್ತಾರೆ. ಅವ್ರದ್ದು ಏನಕ್ಕದ್ ಗೊತ್ತರ, ಅವು ಕೂಡ ನಾವು ಮಾಡ್ತೀವಿ ರೀ, ತಾಡ್ಪೋಲು, ಹಗ್ಗ ಕಣ್ಣಿ, ಮತ್ತು ಇವು ಕೆಲವೊಂದು ಎಣ್ಣೆಟ್ ಹಾಕಿ ಅದರಲ್ಲಿ ಇದ್ರದ್ದು ರೈತರದ್ದು ಆತರು. ಇನ್ನೊಂದು ಉದ್ದೇಶ ಬೀಜನೂ ಆತರಿ. ಇನ್ನೊಂದು ಉದ್ದೇಶ ಅಂದ್ರ ಕುಕ್ಕೇಸು, ಬ್ರೆಡ್ ಎಲ್ಲವೂ ಸಿರಿಧಾನ್ಯ ಅದು. ಅಲ್ಲಿ ಮಾಡ್ತಾರೆ, ಅಲ್ಲಿ ಅವ್ರು ಅವ್ರು ತಿಳಿಸ್ತಾರೆ. ಒಳ್ಳೆ ವಾಪಸ್ ಕಳಿಸ್ತಾರೆ, ಅಕ್ಕಿ ಎಲ್ಲ ಅಕ್ಕಿ ಕಳಿಸ್ತಾರ ರೀ, ಪ್ಯಾಕೆಟ್ ಮಾಡಿ. ಮತ್ತ ಬ್ರೆಡ್, ಕುಕ್ಕೇಸು, ಚಕ್ಲಿ, ಉಂಡಿ ಎಲ್ಲನೂ ಕಳಿಸ್ಬಿಡ್ತಾರೆ. ಅವನೊಂದು ಮಾರ್ಜಿನ್ ರೇಟಿ ನಾವು ಮಾರ್ಕತ್ತೀವಲ್ಲ, ಅದರಿಂದ ದೊಡ್ಡ ಲಾಭ. ಈ ವರ್ಷ ಒಂದು ಸುಮಾರು 3ರಿಂದ 4 ಕೋಟಿ ಆಗ್ಬೇಕನ್ನ ನನ್ನ ಉದ್ದೇಶ. ಸೊ ಇದು ಒಂದು ಸಿರಿಧಾನ್ಯಗಳ ಮಾರುಕಟ್ಟೆಯೇ ನಿರ್ಮಾಣ ಆಗಿದೆ, ನಿರ್ಮಾಣ ಆಗೈತ್ರಿ. ಸಿರಿಧಾನ್ಯಗಳಿಂದ ಉಪ ಉತ್ಪನ್ನಗಳು ಉತ್ಪತ್ತಿ ಆಗ್ತಾಯಿದೆ, ಉತ್ಪತ್ತಿ ಆಗ್ತದೆ. ಬ್ರೆಡ್ ತಯಾರಿಸಬಹುದು, ಚಾಕ್ಲೇಟ್ ತಯಾರಿಸ್ತಾ ಇರಬಹುದು, ಅಥವಾ ಬೇರೆ ತಿಂಡಿ ಪದಾರ್ಥಗಳು ಸಹಿತ ಮಾರಾಟ ಆಗ್ತದೆ. ಮಾರಾಟದಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಳ್ಳೆ ಹೆಲ್ತ್ ಇರ್ತದ. ನೀವು ನಿಮ್ಮ ಕೃಷಿ ಜೀವನದ ಮಧ್ಯೆ ಬೇರೆ ಬೇರೆ ವಿದೇಶಗಳಿಗೆಲ್ಲ ಹೋಗಿದ್ರಿ ಅಂತ ಅನುಭವಕ್ಕೆ ಹೇಗಿತ್ತು? ಅದು ಅನುಭವ ನೋಡ್ರಿ ಬಹಳ ಬಹಳ. ಅದ್ರದ್ದು ಎಷ್ಟು ಏನು ವರ್ಣನೆ ಮಾಡಿ ಹೋಗಿದ್ರಿ? ನಂದು ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ ಹೋಗಿದ್ ಸರ್. ಯಾವಾಗ ಹೋಗಿದ್ರಿ? 2013 ಹೋಗಿದೆ. ಅವಾಗ ನನಗೆ ಕೃಷಿ ಒಳಗನ ಚಟುವಟಿಕೆ ಬಂತ ಸರ್. ಅಂದ್ರೆ ಏನ್ ಮಾಡ್ತಿದ್ದೆ ನಾನು, ಈ 7 ಸೆಂತಿಗಳಿದ್ವಲ್ಲ 7 ಸೆಂತಿಗೆ ಮಾರ್ತಿದ್ದೆ ಅವಾಗ. ಆಮೇಲೆ 7 ದಿನ ಪಲ್ಯನ ಹಾಕ್ತಿದ್ದೆ ನಾನು, ಟಮಾಟಿ, ಹೀರಿಕಾಯಿ, ಬದ್ನಿಕಾಯಿ, ಚವಳಿಕಾಯಿ ಎಲ್ಲದು ತರಕಾರಿಗಳು ಹಾಕ್ತಿದ್ದೆ. ಒಂದು ಗಾಡಿ ಮಾಡಿಕೊಂಡು ಫಸ್ಟ್ ಬರ್ತಕ್ಕದ್ದು ಭಾಗ್ಯನಗರ, ಆ ನಂತರ ಹುಲಿಗಿ, ಆ ನಂತರ ಒಂದು ಸಣ್ಣದೊಂದು ಹಳ್ಳಿ ಬುಧವಾರ ಬಂದ್ಬಿಡ್ತಿತ್ತು, ಮತ್ತೆ ಗುರುವಾರ ಕೊಪ್ಪಳ, ಶನಿವಾರ ಗಿಣಿಗೇರಿ, ಆಯ್ತಾರ ಕಿನ್ನಾಳು, ಮತ್ತೆ ಸೋಮವಾರ ಮತ್ತೆ ಭಾಗ್ಯನಗರ. ಹಿಂಗ 7 ವಾರ ಬರ್ತದಲ್ಲ, 7 ವಾರಿಗೆ ಸೆಂತ್ ಹೋಗಿದ್ದೆ. ನೀವು ವಾರದ 7 ದಿನ ಬಿಸಿ? 7 ವಾರದ ಅಂದ್ರೆ ಯಾವಾಗ ರೈತ ಕೈ ತುಂಬಾ ಕೆಲಸ ಇದ್ರಂದ್ರ ಅದು ಜೇಬಿನ ತುಂಬಾ ರೊಕ್ಕ ಇರ್ತೈತ, ಯಾವಾಗ ಟೆನ್ಷನ್ ಇರೋದಿಲ್ಲ ಸರ್. ಅದಕ್ಕೆ ನಮ್ಮ ಹಿರಿಯರು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ. ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದ್ರೆ ದುಡಿತಾ ಇರಬೇಕು ಅಂತ. ಹೌದು ಸರ್, ದುಡಿದೆ ಲಕ್ಷ್ಮಿ ಬರ್ಲಿಕ್ಕೆ ಬರಕ್ ಸಾಧ್ಯನೇ ಇಲ್ಲ ಸರ್. ಕೈ ಕೆಸರಾದ್ರೆ ಬಾಯಿ ಮೊಸರು, ಕಾಯಕವೇ ಕೈಲ ಸತ್ತ ಬಸವಣ್ಣರ ಬೆಳೆಯರ ಸರ್. ಹಂಗ ಕಾಯಕ ಮಾಡ್ಕೊಂತಿರ್ಬೇಕು. ನಾವು ಥೈಲ್ಯಾಂಡ್ ನಲ್ಲಿ ಏನು ಹೇಗಿತ್ತು ನಿಮ್ಮ ಥೈಲ್ಯಾಂಡ್ ನಲ್ಲಿ ಕೃಷಿ ವ್ಯವಸ್ಥೆ ಹೇಗಿದೆ? ಅಲ್ಲಿ ಕೃಷಿ ಬಗ್ಗೆ ಒಳ್ಳೆ ಮರಗೆಣಸು ಬೆಳೀತಿದ್ರು, ಒಳ್ಳೆ ಸ್ವೀಟ್ ಕಾರ್ನರ್ ಬೆಳೀತಿದ್ರು. ಅಲ್ಲಿ ಫಸ್ಟ್ ನೋಡಿದ್ದೆ ಸ್ವೀಟ್ ಕಾರ್ನರ್ ನಾನು. ನಿಮ್ಮಲ್ಲಿ ಈಗ ಬೆಳೀತಾ ಇದ್ದೀವಿ, ಇವಾಗ ಇಲ್ಲಿ ಬಂದ್ಬಿಡ್ತಿ ಅಗ್ದಿ ಫಾಸ್ಟ್ ಅದ್ರ ಸರ್. ಇಲ್ಲಿ ಥೈಲ್ಯಾಂಡ್ ಆದಾಗ ಐತಿ ಈಗ, ಅಲ್ಲಿ ನೋಡ್ಕೊಂಬಂದಿದ್ದೆ ನಾನು 2013. ಅದು ಸ್ವೀಟ್ ಕಾರ್ನರ್ ಹುರಿದು ಕೊಟ್ಟರು ಅವ್ರು, ಹಳ್ಳು ಒಳ್ಳೆ ರುಚಿಕರವಾಗಿತ್ತು. ಆಮೇಲೆ ಅನ್ನಪೂರ್ಣೇಶ್ವರದ ನಮ್ಮ ಇಂಡಿಯಾದೇ ಇಟ್ಟಿದ್ರು ಅಲ್ಲಿ ಹೆಸರುಗಳನ್ನು. ಅಲ್ಲಿ ಅವರೆಲ್ಲ ಮಾಂಸ ಹಾರಿ ಊಟ ಮಾಡೋರು, ಅದನ್ನ ಊಟ ಮಾಡಲಿ, ಮತ್ತೆ ಇಲ್ಲಪ್ಪ ನಮ್ದು ರೊಟ್ಟಿ ಪದಾರ್ಥ ಅಂತಂದ್ರೆ ಇದನ್ನ ಊಟ ಮಾಡಲಿ. ಆದರೂ ಕೂಡ ನನ್ನ ವಿಚಾರದಲ್ಲಿ ನಮ್ಮ ಇಂಡಿಯಾದಲ್ಲಿ ಅಷ್ಟು ರುಚಿಕರವಾದಂತೂ ಬರಲಿಲ್ಲ. ಅಲ್ಲಿ ಪದಾರ್ಥಕ್ಕೆ ನಮ್ಮ ಪದಾರ್ಥಕ್ಕೆ ಬಹಳ ವ್ಯತ್ಯಾಸ. ಆಹಾರದ ವೈವಿಧ್ಯತೆ ಅಂದ್ರೆ ಭಾರತನೇ, ಭಾರತ ಅಂದ್ರೆ ಭಾರತನ. ಇದು ನಮ್ಮ ಹಳ್ಳಿ ಹಳ್ಳಿಗೂ ಆಹಾರದ ಪದಾರ್ಥಗಳಲ್ಲಿ ವೈವಿಧ್ಯತೆ ಇದೆ. ಹೌದು ಸರ್, ಸಮುದಾಯಗಳ ಮಧ್ಯೆ ಡಿಫ್ರೆಂಟ್ ಆಗಿರತಕ್ಕಂಥ ಅಡುಗೆ ಪದ್ಧತಿ ಇದೆ. ಅಲ್ಲಿ ನೋಡ್ಕೊಂಡು ಸರ್, ನೋಡಿಕೊಂಡು ಎಲ್ಲ ವಿಚಾರ ಮಾಡಿದೆ. ಇನ್ನೇನಂದ್ರೆ ಸರ್, ಇಲ್ಲಿಗೆ ಬಹಳ ಫರ್ಕ್ ಅಂದ್ರೆ ಜಗತ್ತಲ್ಲಿ ಸುಧಾರಿಸೈತಿ, ಇಲ್ಲಿ ಸುಧಾರಿಸಿಲ್ಲ. ಅಲ್ಲಿ ಏನೈತೆ ಅಂದ್ರೆ ಕರೆಂಟ್ ಕಳವು ಮಾಡಕ್ಕೆ ಎಲ್ಲ ಫೈಬರ್ ಕ್ರಾಫರ್ ಹಾಕಿದ್ದು ವೈರ, ರೋಡ್ ಬ್ರೇಕ್ ಇಲ್ಲ, ಆರ್ನ ಕೊಡಂಗಿಲ್ಲ, ಒಬ್ರು ಭಿಕ್ಷುಕರು ಇಲ್ಲ. 7 ಟನ್ ಐತೆ ಅದು ಬುದ್ಧನ ವಿಗ್ರಹಗಳು. ನಾವೇ ಹೋಗಿ ಬುದ್ಧನ ಮುಂದೆ ಮಗ್ಲಿಂತ್ಕೊಂಡು ಆತನ ಪಾದದ ಮೇಲೆ ಕೈ ಇಟ್ಟು ಫೋಟೋ ತೆಗೆಸ್ಕೊಂಡು ಬಂದೀವಿ. ಯಾರು ಏನು ಬಂದು ಮಾತಾಡಲಿಲ್ಲ. ಅಲ್ಲಿ ಬರ್ತಾರ, 2 ಉದ್ದಿನಕಡ್ಡಿ ಹಚ್ತಾರ, ನಮಸ್ಕಾರ ಮಾಡ್ತಾರ. ಅಲ್ಲಿ ಥೈಲ್ಯಾಂಡ್ ಮಂದಿಗಳು ಕಾವಲು ಯಾರು ಇಲ್ಲ. ಅದು 7 ಟನ್ ಐತೆ ಅದು ಬುದ್ಧನ ವಿಗ್ರಹ ಬಂಗಾರದ್ದು. ಅಂತ ವಿದೇಶ ನಾನು ಅಂತ ಶಿಸ್ತು ಎಲ್ಲಿ ನೋಡ್ಲಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು ಸರ್, ಯಾರು ಹೊರಗಡೆ ಧೂಮಪಾನ ಮಾಡಿದ್ರೆ 4,000 ರೂಪಾಯಿ ದಂಡ, ಏನಾರ ಹಾಕ್ಯಂದು ಉಳಿದ್ರ 2,000 ರೂಪಾಯಿ ದಂಡ ಅಂತ ಬೋರ್ಡಿಗೆ ಬರ್ದಿದ್ರು. ಅವ್ರು ಮಾಡ್ಬೇಕು, ಒಂದು 4 ಚೇರ್ದು ಶಿಸ್ತಿತ್ತು. ಆ ಜಗದಾಗ ಧೂಮಪಾನ ಮಾಡಿ ಬರ್ಬೇಕಂತ ಅವ್ರದ್ದು ಶಿಸ್ತಿತ್ತು ಸರ್. ಅಲ್ಲಿ ಪದ್ಧತಿ ಅವ್ರದ್ದು ಏನು ಸಿಗ್ಲಿಲ್ಲ. ಇದೆಲ್ಲ ನೋಡಿದ್ರಿ? ನಾವೆಲ್ಲ ನೋಡಿದ್ ಸರ್. ಈಗ ನೀವು ಸಾವಯವ ಕೃಷಿಯ ಪಯಣ ಹೇಗೆ ಸಾಗ್ತದೆ? ಇತ್ತೀಚೆಗೆ ನೀವು ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನಿಮ್ಮನ್ನು ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕರಿತಾ ಇದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳು. ಎಸ್, ಎಲ್ಲೋ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಆದ್ರೂ ಬಸಪ್ಪ ಅವರು ಇರ್ತಾರೆ, ಹಸಿರಿನೊಂದಿಗೆ ಮಾತುಕತೆ ಆದ್ರೂ ಬಸಪ್ಪ ಅಂಕಲ್ ಕುಂಟೆ ಅವರು ಇರ್ತಾರೆ. ಈ ಕಡೆ ಬಳ್ಳಾರಿ ಜಿಲ್ಲೆ ಸಂಡೂರ್ ಕಡೆ ಪ್ರಕೃತಿ ಕಡೆ ನಮ್ಮ ನಡೆ ಅಂತ ಇದ್ರು, ಅಲ್ಲಿ ಬಸಪ್ಪ ಅಂಕಲ್ ಕುಂಟೆ ಅವರು ಇರ್ತಾರೆ. ಈ ಪಯಣ ಹೇಗೆ ಸಾಗ್ತಿದೆ? ಇದಕ್ಕೆ ಬಹಳ ಮುಖ್ಯ ಪ್ರೇರಣೆ ನಿಮ್ಮ ಜಿಲ್ಲೆಯಲ್ಲೇ ಆಗಿದೆ ಮಣ್ಣಿನೊಂದಿಗೆ ಮಾತುಕತೆ. ಹೌದೌದು ಸರ್. ಇದರ ಅನುಭವ ಒಂದಿಷ್ಟು ಹೇಳಿ, ಹೇಗೆ ಸಾಗ್ತಿದೆ? ಇಲ್ಲೆಲ್ಲ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿದೆ ನೋಡಿ ಸರ್. ನನ್ನ ವಿಚಾರದಲ್ಲಿ ಅವರು ಮಣ್ಣಿನೊಂದಿಗೆ ಮಾತುಕತೆ ಏನು ಮಾಡಿದ್ರಲ್ಲ, ಒಳ್ಳೆ ಚೆನ್ನಾಗಿ ನಡೀತದೆ. ಅದು ಒಳ್ಳೆ, ಈಗ ಒಬ್ಬೊಬ್ಬರು ರೈತರಿಗೆ ಅನುಭವ ಬಂತು, ನೀನೇನು ಬೆಳೆದಪ್ಪ ನೀನೇನು ಬೆಳೆದಿ ಅಂತ ಹಂಚ್ಕೊಂತಿದ್ವಿ. ಅಲ್ಲಿ ನಿಂದು ಎಷ್ಟಾಯ್ತು ಬೆಲೆ, ನೀನೆಷ್ಟು ನಷ್ಟ ಆಗಿದೆ, ನೀ ಎಷ್ಟು ಲಾಭದಾಗಿದೆ ಅಂತ ಹಚ್ಕೊಂಡಾಗ ಅಲ್ಲಿ ಭಾಳ ಖುಷಿಯಾಗೋದು. ಅದು ಇನ್ನು ರೈತ ಇರೋದ್ರ ಟೈಮ್ ಆಗಿಬಿಡೋದು 2 ಗಂಟೆ, ಅಷ್ಟು ಖುಷಿಯಾಗೋದು. ಹಂಗಾಗಿ ನಾವು ಸುಮಾರು 23ನೇದು ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿದ್ವಿ. ಅಂದ್ರೆ 2,000 ವರ್ಷದ ಮೇಲೆ ಆಯ್ತು ಅದು. ಅದು ನೋಡ್ಕೊಂತ ಮತ್ತೆ ಏನು ಮಾಡಿದ್ರಿ, ಇಲ್ಲಿ ವಿಜಯನಗರ ಜಿಲ್ಲೆ ಹಂಪಿ ವಿರೂಪಾಕ್ಷೇಶ್ವರ ಬಾಜು ಒಂದು ಕಡ್ಡಿರಾಮ್ರದಲ್ಲಿ ಬಸಯ್ಯ ಅವರು ಒಂದು ಹಸಿರಿನೊಂದಿಗೆ ಮಾತುಕತೆ ಮಾಡಿದರು. ಏ ಅಲ್ಲಿಗೆ ಒಂದು ಬರಬೇಕಂತ ಪ್ರೇರಣೆ ಹೇಳಿದರು, ಒಂದು ಹಾಕಿದ್ರು ನಮಗೆ. ಅಲ್ಲಿಗಿನ ಹೋಗಿ ಇಲ್ಲ ಬರಬೇಕಪ್ಪ ಅಂತಂದು ಒಂದು ಆಮಂತ್ರಣ ಕೊಟ್ಟಾಗ, ಒಂದು ತಿಂಗಳಿಗೆ ಒಂದಿನ ಅಲ್ಲ, ಏನೋ ಒಂದಿರಾನಂತಂದು ಹೋದ್ವಿ. ಅದು ಬಹಳ ಖುಷಿ ಆಯ್ತು. ಮತ್ತೆ ನಾನು ಅಲ್ಲಿದ್ದ ಮತ್ತೆ ಒಂದು 4 ಜನ ಅಲ್ಲ 10 ಜನ, 10 ದಿನದಿಂದ 20 ಜನ, 20 ದಿನದಿಂದ ಒಂದು 60 ಜನಕ್ಕೆ ಪರಿಚಯ ಆದೆ. ಪರಿಚಯ ಆದಾಗ ಏ ಇಲ್ಲ, ಇನ್ನೊಂದು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆದೊಳಗೆ ಒಂದು ಪ್ರಕೃತಿ ಕಡೆ ನಮ್ಮ ನಡೆ ಅಂತ ಒಂದು ಮಾಡ್ತೀವಿ, ಅದಕ್ಕೊಂದು ನಾಮಕರಣ ಹಾಕಕ್ಕೆ ಬಸಾಪರ ಅಂತಂದು ಅಲ್ಲಿಗೆ ಅವರು ಬಸವಯ್ಯ ಕಡ್ಡಿ ರಾಮಪುರ ಕಳಿಸಿಬಿಟ್ರು. ನಾನೊಂದು ಅಲ್ಲಿಗೆ ಒಂದು ಹೋಗಿ ಅದಕ್ಕೊಂದು ರೈತರ ಸಂಘಕ್ಕೆ ಒಂದು ಹೆಸರನ್ನು ಇಟ್ಟು ಬಂದಿನಿ ಸರ. ಈಗ ಬರೋದೇನಂದ್ರೆ ಅವರಲ್ಲಿ ಫಸ್ಟ್ ಮೂಡಬೇಕು, ನಾನು ಹೋಗ್ಬೇಕು, ನಾನು ರೈತರಿಗೆ ಪರಿಚಯ ಆಗ್ಬೇಕು, ನಾನು ಮಾಡಿದ್ದನ್ನು ಹೇಳ್ಕೋಬೇಕು, ಇನ್ನಷ್ಟು ಭೂಮಿ ತಾಯಿ ಉಳಿಸ್ಬೇಕು, ಇದರಲ್ಲಿ ಲಾಭಾಂಶ ಕಾಣ್ಬೇಕು ಅನ್ನೋದು ಅವರಲ್ಲಿ ಬರ್ತೈತಲ್ಲ ಸರ್, ಹಂಗಾಗಿ ನಾನು ಎಲ್ಲ ಕಡೆನೂ ಪರಿಚಯ. ಈಗ ಕೃಷಿಯಲ್ಲಿ ರಾಸಾಯನಿಕ ಒಳಸುರಿಗಳು ಬಳಕೆಯ ಪ್ರಮಾಣ ಹೆಚ್ಚಾಗ್ತಿದೆಯಾ ಕಡಿಮೆ ಆಗ್ತಿದೆಯಾ, ಮಣ್ಣಿನ ಫಲವತ್ತತೆಯ ಪ್ರಮಾಣ ಹೇಗಿದೆ ನಿಮ್ಮ ಅನುಭವ ಪ್ರಕಾರ ಹೇಳಿ. ನನ್ನ ಅನುಭವ ಪ್ರಕಾರ ಸರ್ ಅತಿ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗೋದು ಸರ್. ಏನು ಕಮ್ಮಿ ಆಗೋದು ಅಂತಂದರೆ ಅಕಸ್ಮಾತ್ ಬಗನ ಸಾಕಷ್ಟು ಗೊಬ್ಬರ ಎಲ್ಲ ಕರೆಕ್ಟ್ ಬಿಡುಗಡೆ ಮಾಡಿದ್ರೆ ಇವರಿನ್ನ ಹೆಚ್ಚಿನ ರೀತಿಯಲ್ಲಿ ಸುರುವಾರ ಇವರು ಸುರುವರು ಯಾಕೋ ಸಿಗೋಲ್ದು, ವೀರ್ಯ ಸಿಗೋಲ್ದು, DAP ಸಿಗೋಲ್ದು, ಯಾವುದು ಸಿಗೋಲ್ದು, ಫರ್ಟಿಲೈಸರ್ ಸಿಗೋಲ್ದು. ಇವರಿಗೆ ತಕ್ಕಂತಾಗ ಸಕಾಲಕ್ಕೆ ಮಳೆ ಆಗೋಲ್ದು, ಸಮೃದ್ಧಿ ಮನೆ ತುಂಬಂದ ಗೊಬ್ಬರ ಸಿಗೋಲ್ದು ಅಂದಲ್ಲಿ ಇವರು ಒಂದು ಆಯ್ತಿಗೆ ಅದರ ಸರ್. ಅಂದ್ರೆ ಒಂದ್ ರೀತಿಯಿಂದ ಈ ಸಿಗದೇ ಇರೋದು ಒಳ್ಳೇದಂತ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ರೈತರು ಮೂಲ ಸಂಪನ್ಮೂಲಗಳನ್ನು ಬಳಸ್ಕೋಬಹುದು ಬಳಸ್ಕೋಬಹುದು. ಈಗ ಹೇಳಿ, ನೀವ್ ಹೇಳಿ, ರಾಸಾಯನಿಕ ರಸಗೊಬ್ಬರಗಳು ಇಲ್ಲದೇನೆ ನಮ್ಮ ರೈತರು ಏನೆಲ್ಲ ವಸ್ತುಗಳನ್ನ ಗೊಬ್ಬರಗಳನ್ನಾಗಿ ಇವರು ತಯಾರು ಮಾಡ್ಕೊಳ್ಬಹುದು, ಏನೇನ್ ಮಾಡ್ಬೋದು? ಹಾ, ಮಣ್ಣಿನ ಫಲವತ್ತತೆ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಕೇಳಿಸ್ರ. ನಾವ್ ಏನ್ ಮಾಡ್ಬೇಕಂದ್ರೆ ಕಸ ಕಡ್ಡಿಗಳನ್ನ ಕೂಡಿ ಹಾಕ್ಬೇಕು, ದನ ಕಟ್ಟಬೇಕು ಮನೆಯಲ್ಲಿ, ಕುರಿ ತರಿಸ್ಬೇಕು ಹೊಲದಲ್ಲಿ, ಆಮೇಲೆ ದನಗಳು ತರಿಸ್ಬೇಕು, ಕರೆಕ್ಟ್ ಅದನ್ನ ಭೂಮಿ ಉಳುಮೆ ಮಾಡಬೇಕು, ಬಿಸಿಲು ಉಣಿಸ್ಬೇಕು, ಒಡ್ಡು ಹಾಕ್ಬೇಕು. ಮೊದಲು ಇಂಪಾರ್ಟೆಂಟ್ ಒಡ್ಡು ಅಂದ್ರೆ ತಾಯಿ ಅದಕ್ಕೆ ಒಂದು ಗಡಿಗೆಯಲ್ಲಿ ಹಾಲು ಕಾಸಿ ಕೆನೆಗಟ್ಟಿ ಮೊಸರು ಹಾಕಿದ್ರ ಬಕ್ಕನ ಅಕಸ್ಮಾತ್ ತೂತಿದ್ದ ಗಡಿಗೆಗೆ ನಾವು ಹಾಲು ಸುರಿವಿ ಎಪ್ಪಾಕಿದ್ರ ಅದು ಉಳಿಯಂಗಿಲ್ಲ. ಹಂಗಾಗಿ ಇವರು ಒಡ್ಡು ಹಾಕ್ಬೇಕು, ಒಡ್ಡು ಹಾಕಿ ಬರಬ್ಬರಿ ಅದಕ್ಕೆ ದನ ಕುರಿ ಎಲ್ಲ ತರಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮಳೆ ಆದೊತ್ನಾಗ ಸ್ವಲ್ಪ ಬಿತ್ತಿದ್ರು ಕೂಡ ಪಕ್ಕ ಬೆಳೆ ಬರ್ತೈತಿ. ರೈತರು ಭಯ ಪಡೋ ಅಗತ್ಯಿಲ್ಲ, ಗೊಬ್ಬರ ಇಲ್ಲ ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ. ಏನೂ ಇಲ್ಲ ಸರ್, ನನಗೆ ಯೂರಿಯಾ ಗೊಬ್ಬರ ಸಿಗ್ಲಿಲ್ಲ, DAP ಸಿಗ್ಲಿಲ್ಲ, ಬೆಳೆ ಹಾಳಾಗುತ್ತೆ ಅನ್ನೋ ಭಯ ಇಲ್ಲ. ಇಲ್ಲ, ಒಡ್ಡಿಲ್ಲ, ಅದ್ರ ಮ್ಯಾಗ ಪದ್ರ ಹೋತ ಕೆನಿ ಕೊಟ್ಟು ಬಿಡ್ತೀನಿ ನಿಮ್ಗೆ. ನಾನು ಅದ್ರಲ್ಲಿ ಬೆಣ್ಣಿ ತೇಗ ಹೋದ್ರೆ ಮೊಸರಿನಲ್ಲಿ ಬೆಣ್ಣೆ ಬರ್ತೈತೆ? ಬರಲ್ಲ. ಅದಕ್ಕೆ ಹೇಳ್ತೀನಿ ಸರ್, ನಾನು ಹೋದಲ್ಲಿ ಆಕಳ ಕಟ್ರಿ, ಆ ಮಣ್ಣಿನ ಕಳನ ಬೇರೆ, ಆ ಕಳನ ಬೇರೆ ಅಂತ ಹೇಳ್ತೀನಿ ಸರ್. ಅಲ್ಲಿಂದ ಹಾಲು 24 ತಾಕ್ಷಣ್ಯಾಗ ಉಣ್ಬೇಕು, ಮರುದಿನ ಉಂಡ್ರೆ ಕೆಟ್ಟೋಕತ್ತ. ಮೊಸರು 2 ದಿನ ಊಟ ಮಾಡ್ಬೋದು, 3 ದಿನ ಕೆಟ್ಟೋಕತ್ತ. ಅದರಲ್ಲಿ ಬೆಣ್ಣೆ ತೆಗೆದು 100 ದಿನ ಉಂಡ್ರಿ, ತುಪ್ಪ ಮಾಡ್ಕೊಂಡು ಊಟ ಮಾಡ್ರಿ, ಕೆಡಂಗಿಲ್ಲ. ಅದರಂಗ ನೀವು ಭೂಮಿ ಉಳಿಸ್ರಿ, ಮುಂದಲ ಪೀಳಿಗೆಗೆ ನೀವು ಭೂಮಿನ ಹಾಳು ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಅಂತ ಇಷ್ಟೆಲ್ಲ ರೈತರಿಗೆ ಹೇಳಕತ್ತೀನಿ ಸರ್. ಅಂದ್ರೆ ಈಗ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋದು ನೀವು ಮಾಡ್ತಾ ಇದ್ರಿ, ಈಗಲೂ ಇದೆಯಾ? ಈಗಲೂ ಸರ್, ಈಗಲೂ ರೆಡಿ ಐತಿ. ನನ್ನ ಹತ್ರ ನಿಮ್ಮಿಂದ ಖರೀದಿ ಮಾಡ್ತಾರೆ? ನಮ್ಮಿಂದ ಖರೀದಿ ಮಾಡ್ತಾರ, ದಾಳಿಂಬೆ ತೋಟದ್ರೆ ಬರ್ತಾರ, ದ್ರಾಕ್ಷಿ ತೋಟದ್ರೆ ಬರ್ತಾರ. ಒಂದು ಕ್ವಿಂಟಲ್ಗೆ 1500 ರೂಪಾಯಿ ಒಂದು ಕ್ವಿಂಟಲ್ಲು. ಒಳ್ಳೆ ಮಂಗೂರು ಟೀ ಪುಡಿದ್ದಾಗೆ ಐತಿ. 1 ಕೆಜಿ ಎರೆಹುಳಕ್ಕೆ 500 ರೂಪಾಯಿ ಕೊಡ್ತೀನಿ ನಾನು, 1 ಕೆಜಿ ಹುಳ ಕೊಡ್ತೀನಿ 500 ರೂಪಾಯಿ ಕೊಡ್ತಾರ, 1 ಕ್ವಿಂಟಲ್ ಗೊಬ್ಬರ ಕೊಡ್ತೀನಿ 1500 ರೂಪಾಯಿ ಕೊಡ್ತಾರ. ಸುಮಾರು ಈ ವರ್ಷ ನಾನು ಮಾಡಿದ್ದು 40,000 ರೂಪಾಯಿಗೆ ಸರ್. ನನ್ನ ಎರೆಹುಳ ಗೊಬ್ಬರದ ಎರೆಹುಳ ಗೊಬ್ಬರದ್ದು ಹುಳದ್ದು ಸೇರಿ 40,000 ರೂಪಾಯಿಗೆ ಸರ್. ಇನ್ನೇನು ಬೇಕು ರೈತರಿಗೆ ಹೇಳ್ರಿ ಸರ್. ಅಂದ್ರೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮಂತ 4-5 ಜನ ನಿಮ್ ಜೊತೆಗಿದ್ರು ಅಂದ್ರೆ ಇದನ್ನೊಂದು ದೊಡ್ಡ ಉದ್ಯಮನೆ ಮಾಡ್ಬೋದು ನೀವು. ಆರಾಮ್ ಮಾಡ್ಬೋದ್ರಿ ಸರ್. ಮತ್ ನಮ್ದೇ ಒಂದು ಈಗ ಹೇಳ್ತಾರಲ್ರಿ, ನೀವು ಒಬ್ಬರೇ ಇಷ್ಟು ಮಾಡ್ಕೊಂಡು ಜೀವನ ನಡೆಸ್ತೀವಿ. ಈಗ ಫರ್ಟಿಲೈಸರ್ ಮಾಡಿ ಎಲ್ಲ ಕಡೆನೂ ನಾವು ಒಂದು ಸಂಸ್ಥೆಗೆ ಹೆಸರಿಟ್ಕೊಂಡು ನಾವು ಎರೆಹುಳು ಗೊಬ್ಬರ, ಎರೆ ಜಲ, ಗೋಕುಪಾಮೃತ, ಪಂಚಗವ್ಯ ಇವನ್ನೆಲ್ಲ ಬೇರೆ ಬೇರೆ ಬೇರೆ ಬೇರೆ ಇವೆ ಅದಾವ, DAP ಕಾಂಪ್ಲೆಕ್ಸ್ ಇವು ಹೆಂಗೆ ಹೆಸರಿಟ್ಟಲ್ಲ, ನಾವು ಇದನ್ನ ಮಾಡ್ಬೋದು ಸರ್. ಒಂದು 10 ಜನ ರೈತರು ಆಗ್ಬಿಟ್ರೆ ನನ್ನ ಹತ್ರ ಸಿಗ್ತೈತಿ, 1 ವರ್ಷಕ್ಕೆ 3-4 ಟನ್ ಸಿಗ್ತದೆ. ಒಬ್ಬ ಇದ್ರಿಂದ 10 ಮಂದಿ ಆದ್ರೆ ಸುಮಾರು ಆಗಿಬಿಡ್ತೀವಿ, 40 ಟನ್ ಆಗ್ತದೆ. ಸುಮಾರು ಜನರು ಅದನ್ನ ಚೆನ್ನಾಗಿ ಬೆಳೆದು ಕುಟ್ರಿ ಹಾಕಿ 4 ಸಿಲ್ಕ್ ಮಣ್ಣು ಹಾಕಿದ್ರ ಒಳ್ಳೆ ವರಿವಿ ಕಂಪೋಸ್ಟ್ ಆಗ ಸರ್. ಅದಕ್ಕೆ 4 ಸಿಲ್ಕ್ ಮಣ್ಣು ಹಾಕಿದ್ರಿ, ಒಂದೇ ಒಂದು ಕಡ್ಡಿ ಹೊಯ್ತಾರ ಅದಕ್ಕೆ, ಕಡ್ಡಿ ಹೋದ್ ಕೊರ್ದು ಬೆಂಕಿ ಹಚ್ಚಿಬಿಡ್ತಾರೆ. ಅಲ್ಲಿ ಬಹಳ ಕಸ ಸುಡಬಾರ್ದು ಸುಡಬಾರ್ದು ಅದರಿಂದ ಮತ್ತೆ ಒಂದು ಪರಿಸರ ಹಾಳಾಗುತ್ತೆ ಸರ್. ಅಲ್ಲಿ ಭೂಮಿ ಒಳಗ ಕೀಟನಾಶಕ ಸತ್ತೋಕವ, ಒಂದು ಗಿಡದ ಬಡ್ಡಿ ಹಾಕ್ತಾರ ಬೇಕಂತ ನೋಡಿ, ಗಿಡದ ಬಡ್ಡಿ ಹಾಕ್ತಾರೆ ಇವರು, ಅದನ್ನ ಆ ಗಿಡನ ಹಾಳು ಮಾಡ್ತಾರೆ. ಬಸಪ್ಪ ಅವರೇ, ನಿಮ್ ಜೊತೆ ಸಾಕಷ್ಟು ಮಾತಾಡ್ಬೋದು, ಆದ್ರೆ ನಮ್ಮ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಸಮಯ ತುಂಬಾ ಕಡಿಮೆ ಇರ್ತದೆ. ಮತ್ತೊಮ್ಮೆ ಈ ಹಿಂದೆನೂ ನಮ್ಮ ಆಕಾಶವಾಣಿಗಳಲ್ಲಿ ತಾವು ಮಾತಾಡಿದ್ರಿ, ಮತ್ತು ಇನ್ನೂ ಅವಕಾಶಗಳನ್ನ ಕಲ್ಪಿಸ್ಕೊಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಈ ಬಾರಿಯ ನೀವು ಕೃಷಿ ಪಂಡಿತ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ.